ಅಜಿಟೋಬ್ಯಾಕ್ಟರ್, PSB, ರೈಸೋಬಿಯಂ, ಮೈಕೋರೈಜಾ ಅಂತಂದು ಹೇಳ್ತೀವಿ. ಇವೆಲ್ಲವೂ ಏನಪ್ಪ ಅಂತಂದ್ರೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮತ್ತೆ ಗಾಳಿಯಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರಿಕೊಂಡ್ಬಿಟ್ಟು ಬೆಳೆಗಳಿಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ಇವು ಮಾಡುತ್ತವೆ. ಅದೇ ರೀತಿಯಾಗಿ ಈ ಟ್ರೈಕೋಡರ್ಮ, ಸೂಡೋಮೋನಾಸ್, ಮೆಟರೈಸಿಮ್ ಅಂತ ಅನ್ನುವಂಥ ಸೂಕ್ಷ್ಮಾಣುಜೀವಿಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಭೂಮಿಯಲ್ಲಿರ್ತಕ್ಕಂಥ ವಿವಿಧ ರೋಗಕಾರಕ ಸೂಕ್ಷ್ಮಾಣುಜೀವಿಗಳನ್ನ ಕೊಂದು ಅವು ಜೀವಿಸೋದ್ರಿಂದ ಏನಪ್ಪಾ ಅಂದ್ರೆ ಬೆಳೆಗಳಿಗೆ ಬರೋದಂತ ರೋಗಗಳನ್ನ ತಡೆಯುತ್ತವೆ. ಈ ಮೆಟರೈಸಿಮ್ ಅನ್ನುವಂತ ಒಂದು ಸೂಕ್ಷ್ಮಾಣುಜೀವಿ ಏನ್ ಮಾಡುತ್ತೆ ಅಂತಂದ್ರೆ ಬೆಳೆಗಳಿಗೆ ಕಾಡುವಂತಹ ಕೆಲವೊಂದು ಹುಳಗಳನ್ನ ತಿಂದುಬಿಟ್ಟು ಇದು ಏನಪ್ಪಾ ಅಂತಂದ್ರೆ ಈ ಒಂದು ಕೀಟದ ಒಂದು ನಿರ್ವಹಣೆಯನ್ನ ಮಾಡುವಂತ ಕೆಲಸವನ್ನು ಮಾಡುತ್ತೆ. ಈಗ ಮುಖ್ಯವಾಗಿ ನಾವು ಏನಪ್ಪಾ ಅಂತಂದ್ರೆ ಮಣ್ಣಿನ ಜೀವಾಣುಗಳಲ್ಲಿ ನಾವು ಜೈವಿಕ ಗೊಬ್ಬರಗಳು ಅಂತಂದು ಹೇಳ್ತೀವಿ. ನಾನು ಆಗ್ಲೇ ಹೇಳಿದಂಗೇನಪ್ಪ ಅಂದ್ರೆ ಅಜೋಸ್ಪಿರ್ಲಮ್ ಇರ್ಬೋದು, PSB ಇರ್ಬೋದು, ಮೈಕೋರೈಜಾ ಅಂತ ಹೇಳ್ತೀವಿ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಮಣ್ಣಿನ ಒಂದು ಜೈವಿಕ ಗೊಬ್ಬರಗಳ ಅಡಿಯಲ್ಲಿ ಇವನ್ನ ಸೇರಿಸಬಹುದು. ಈ ಸಂಖ್ಯೆಯನ್ನ ಕಾಪಾಡಬೇಕು ಅಂದ್ರೆ ಏನೇನು ಮಾರ್ಗೋಪಾಯಗಳಿದಾವೆ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಮಣ್ಣಿಗೆ ಅತಿ ಹೆಚ್ಚಿನ ಸಾವಯವ ಗೊಬ್ಬರಗಳನ್ನ ನೀಡುವುದರಿಂದ ಈ ಒಂದು ಜೀವಿಗಳಿಗೆ ಬೇಕಾಗಿರತಕ್ಕಂತ ಆಹಾರವನ್ನ ಒದಗಿಸಬೇಕಾಗ್ತದೆ. ಸೊ ಹಾಗಾಗಿ ಸಾವಯವ ಗೊಬ್ಬರಗಳನ್ನ ನೀಡಿದಾಗ ಏನಪ್ಪಾ ಅಂತಂದ್ರೆ ಬೆಳೆಗಳಿಗೆ ಬೇಕಾಗಿರತಕ್ಕಂತ ಪೋಷಕಾಂಶಗಳನ್ನ ಮಾತ್ರ ಒದಗಿಸೋದಲ್ಲದೆ ಈ ಒಂದು ಜೀವಾಣುಗಳಿಗೆ ಬೇಕಾಗಿರತಕ್ಕಂತ ಆಹಾರವನ್ನು ಕೂಡ ಒದಗಿಸಿದ ರೀತಿ ಆಗ್ತದೆ. ಮತ್ತೆ ಎರಡನೇದು ಏನಪ್ಪಾ ಅಂತಂದ್ರೆ ಈ ಜೀವಾಮೃತವನ್ನ ನಾವು ಮಾಡಿ ಕೊಡೋದ್ರಿಂದ ಏನಪ್ಪಾ ಅಂತಂದ್ರೆ ಈ ಒಂದು ಜೀವಾಣುಗಳ ಸಂಖ್ಯೆಯನ್ನ ವೃದ್ಧಿಸಬಹುದು. ಜೀವಾಮೃತದಲ್ಲಿ ನಮ್ಗೆ ಎರಡು ರೀತಿ ಇರ್ತದೆ, ಒಂದು ಘನ ಜೀವಾಮೃತ ಮತ್ತೆ ದ್ರವ ಜೀವಾಮೃತ ಅಂತಂದ್ಬಿಟ್ಟು. ಈ ಎರಡನ್ನು ಕೂಡ ನಮ್ಗೆ ಏನಪ್ಪಾ ಅಂತಂದ್ರೆ ಕಾಲಕ್ಕೆ ತಕ್ಕಂಗೆ ಆ ಬೆಳೆಗಳ ಒಂದು ಆಧಾರದ ಮೇಲೆ ಪ್ರತಿ 2-3 ತಿಂಗಳಿಗೊಮ್ಮೆ ನಾವು ಬೆಳೆಗಳಿಗೆ ನೀಡುವುದರಿಂದ ಏನಪ್ಪಾ ಅಂತಂದ್ರೆ ನಮ್ಮ ಭೂಮಿಯಲ್ಲಿ ಈ ಜೀವಾಣುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಬಹುದು. ಜೊತೆಗೆ ಇತ್ತೀಚೆಗೆ ನಮ್ಮ ಒಂದು IIHR ನಲ್ಲಿ ಇರತಕ್ಕಂತ ಅರ್ಕ ಸೂಕ್ಷ್ಮಾಣುಜೀವಿಗಳ ಸಮ್ಮಿಶ್ರಣ ಅಂತಂದು ಏನು ನಾವು ಹೇಳ್ತೀವಿ, ಇದನ್ನ AMC ಅಂತ ಹೇಳ್ತೀವಿ. ಇದನ್ನ ನಾವೇನಪ್ಪ ಅಂತಂದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಬಳಸೋದ್ರಿಂದ ಕೂಡ ಈ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳನ್ನ ನಾವು ಹೆಚ್ಚು ಮಾಡಬಹುದು. ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆ ಆಗಿರತಕ್ಕಂತ ಈ ಒಂದು ವೇಸ್ಟ್ ಡಿಕಾಂಪೋಸರ್ ಅಂತ ಹೇಳ್ತೀವಿ, ಇದನ್ನು ಕೂಡ ನಾವು ಬಳಸೋದ್ರಿಂದ ಏನಪ್ಪ ಅಂತಂದ್ರೆ ನಮ್ಮ ಭೂಮಿಯಲ್ಲಿರತಕ್ಕಂತ ಈ ಒಂದು ಸಾವಯವ ಗೊಬ್ಬರಗಳು ಕಳೆತು ನಮ್ಮ ಬೆಳೆಗಳಿಗೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳನ್ನ ಒದಗಿಸ್ತವೆ. ಮತ್ತೆ ಈ ಹಸಿರಿಲೆ ಗೊಬ್ಬರಗಳನ್ನ ನಾವು ಬೆಳೆಯೋದ್ರಿಂದ ಏನಪ್ಪಾ ಅಂತಂದ್ರೆ ಭೂಮಿಯಲ್ಲಿರತಕ್ಕಂತ ಈ ಜೀವಾಣುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಬಹುದು. ಯಾಕೆಂತಂದ್ರೆ ಈ ಹಸಿರಿಲೆ ಗೊಬ್ಬರಗಳು ಅಂತಂದ್ರೆ ನಾವು ದ್ವಿದಳ ಧಾನ್ಯ ಬೆಳೆಗಳು ಅಂತ ಹೇಳ್ತೀವಿ. ಈ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಸ್ಪೆಷಲಿ ನಮ್ಮ ರೈಸೋಬಿಯಂ ಅಂತಂದು ಹೇಳ್ತೀವಿ, ಇದು ಗಂಟುಗಳನ್ನ ಮಾಡ್ಕೊಂಡ್ಬಿಟ್ಟು ಜೀವಿಸೋದ್ರಿಂದ ಏನಪ್ಪಾ ಅಂತಂದ್ರೆ ನಮ್ಮ ವಾತಾವರಣದಲ್ಲಿರತಕ್ಕಂಥ ಸಾರಜನಕವನ್ನ ಸ್ಥಿರೀಕರಿಸಿ ಬೆಳೆಗಳಿಗೆ ನೀಡುತ್ತದೆ. ಈ ಒಂದು ಜೀವಾಣುಗಳ ಸಂಖ್ಯೆ ಜಾಸ್ತಿ ಇರಬೇಕು ಅಂತಂದ್ರೆ ಕೃಷಿನಲ್ಲಿ ಬಳಸಿದಂತ ರಾಸಾಯನಿಕಗಳನ್ನ ನಾವು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗೆ 99 64 20 45 71. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ. ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು. ಇದು ನವಭಾರತದ ಯಶೋಗಾಥೆ. ಬೆಳೆಯ ಅಧಿಕ ಇಳುವರಿಗೆ ಬೀಜ ರಸಗೊಬ್ಬರದ ಜೊತೆಗೆ ನೀರು ಕೂಡ ಪ್ರಮುಖ ಅಂಶವಾಗಿದೆ. ನೀರಿನ ಸಮರ್ಥ ಬಳಕೆ ಕೇವಲ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದಷ್ಟೇ ಅಲ್ಲ, ಉತ್ಪಾದನೆ ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನಕ್ಕೆ ಸಹಕಾರಿಯಾಗಿದೆ. ಆದ್ದರಿಂದ ಅಷ್ಟೇ ನೀರಿನಿಂದ ಬಹುದಿನದವರೆಗೆ ನೀರಾವರಿ ಮತ್ತು ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸಲು ಸಾಧ್ಯವಿದೆ. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನೇತೃತ್ವದಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ 2015-16 ಸಾಲಿನಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿಗೆ ಅಧಿಕ ಬೆಳೆ ಯೋಜನೆಯನ್ನು ಜಾರಿಗೆ ತಂದಿದೆ. ಸಿಂಚಾಯಿ ಮೇ ಭಿ ಸೈಂಟಿಫಿಕ್ ಆರ್ ಟೆಕ್ನಾಲಜಿಕಲ್ ಅಪ್ರೋಚ್ ಲಗಾತಾರ ಉಸ್ಮೇ ಸುಧಾರ ಹೋ ರಹಾ ಹೈ ಉಸ್ಕೋ ಅಪನಾಯಾ ಜಾ ರಹಾ ಹೈ ಪರ್ ಡ್ರಾಪ್ ಮೋರ್ ಕ್ರಾಪ್ ಇಸ್ ಮಂತ್ರ ಕಿ ಭಾವನಾ ಪರ್ ಕಾಮ್ ಕರ್ತೇ ಹುಯೆ ಮೈಕ್ರೋ ಇರಿಗೇಷನ್ ಪರ್ ಫೋಕಸ್ ಕಿಯಾ ಗಯಾ ಡ್ರೀಪ್ ಯಾ ಸ್ಪ್ರಿಂಕ್ಲರ್ ಇರಿಗೇಷನ್ ಕೋ ಪ್ರಮೋಟ್ ಕಿಯಾ ಗಯಾ. ಸೂಕ್ಷ್ಮ ನೀರಾವರಿ ಯೋಜನೆ ಪದ್ಧತಿಯಿಂದ ಜಲ ಸಂಪನ್ಮೂಲವನ್ನ ಪರಿಣಾಮಕಾರಿಯಾಗಿ ಉಪಯೋಗಿಸಲಾಗುತ್ತಿದೆ. ಇದರಿಂದ ನೀರಿನ ಸಮರ್ಥ ಬಳಕೆ ಸಾಧ್ಯವಾಗುತ್ತಿದೆ. ಸೂಕ್ಷ್ಮ ನೀರಾವರಿಯಿಂದ ನೀರಿನ ಮೂಲವನ್ನ ಸಂರಕ್ಷಣೆ ಮಾಡಿದಂತಾಗುತ್ತದೆ. ಸೂಕ್ಷ್ಮ ನೀರಾವರಿಯನ್ನ 2 ವಿಧದಲ್ಲಿ ಉಪಯೋಗಿಸಲಾಗುತ್ತಿದೆ. ಮೊದಲನೆಯದು ಹನಿ ನೀರಾವರಿ. ಈ ಪದ್ಧತಿಯಿಂದ ಬೆಳೆಯ ಬೇರುಗಳಿಗೆ ಹನಿ ಹನಿಯಾಗಿ ನೀರನ್ನು ಒದಗಿಸಲಾಗುತ್ತಿದೆ.

ಬೆಂಗಳೂರಿನವರು ಬಿಡುಗಡೆ ಮಾಡಿರ್ತಕ್ಕಂಥ ಸುಮಾರು ಸತತವಾಗಿ 15 ವರ್ಷ ಸಂಶೋಧನೆ ಮಾಡಿ ಹೊರಗಡೆ ಬಿಟ್ಟಿರ್ತಕ್ಕಂಥ ಅರ್ಕಾ ಸಹನ ಅಂತ ಒಂದು ತಳಿ. ಇದರ ವಿಶೇಷ ಏನಪ್ಪಾ ಅಂದ್ರೆ ಇದರಲ್ಲಿ ಬೀಜ ಕಡಿಮೆ ಇರುತ್ತೆ, ಬಲ್ಪ್ ಜಾಸ್ತಿ ಇರುತ್ತೆ, ರುಚಿ ಟೇಸ್ಟ್ ಜಾಸ್ತಿ ಇರುತ್ತೆ, ಆಮೇಲೆ ನೋಡ್ಲಿಕ್ಕೆ ಅಷ್ಟು ಮುಳ್ಳು ಇರಲ್ಲ, ನೋಡ್ಲಿಕ್ಕೆ ಒಳ್ಳೆ ಅಟ್ರಾಕ್ಷನ್, ಗೋಲ್ಡನ್ ಕಲರ್ ಇರುತ್ತೆ. 3 ಎಕರೆಯಲ್ಲಿ ನಾನು ಇದನ್ನ ಅಳವಡಿಸಿಕೊಂಡಿದ್ದೀನಿ. ಮತ್ತು ತೋಟಗಾರಿಕೆ ಬೆಳೆಗಳು ಅಂದ್ರೆ ಹಣ್ಣಿನ ಗಿಡಗಳಲ್ಲಿ ಉದಾಹರಣೆಗೆ ವಾಟರ್ ಆಪಲ್, ಮೋಸಂಬಿ, ಕಿತ್ಲೆ, ಲೋಂಗನ್ನು, ನಿಂಬು ಇವೆಲ್ಲ ಹಾಕೊಂಡಿದ್ದೀನಿ. ಮತ್ತು ಸಂಬಾರ ಬೆಳೆಗಳಲ್ಲಿ ಯಾಲಕ್ಕಿ, ಚಕ್ಕೆ, ಆಮೇಲೆ ಕಾಳುಮೆಣಸು, ಆಮೇಲೆ ಅರಣ್ಯದ ಬೆಳೆಗಳು ನಾನು ಹಾಕೊಂಡಿದ್ದೀನಿ. ಹಂಗಾಗಿ ಈ ಒಂಥರ ನಮ್ದು ಒಂದು 3.5 ಎಕರೆನೇ ಇದು ಮಿನಿಮಮ್ ಒಂದು ಜೀವ ವೈವಿಧ್ಯಮಯ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅಲ್ಲಿ ಎಲ್ಲಾ ಪಕ್ಷಿ ಪ್ರಾಣಿ ಜೇನುಹುಳುಗಳು ಪಕ್ಷಿಗಳು ಅಂತೂ ಅದರಲ್ಲಿ ಗೂಡು ಈಗಲೂ ಕಟ್ಟಿದ್ದಾವೆ. ಅದಕ್ಕೆ ಒಂದು ವಾತಾವರಣ ಇದ್ರೆ ಮಾತ್ರ ಪಕ್ಷಿ ಪ್ರಾಣಿಗಳು ಅಲ್ಲಿ ನೆಲೆಸಲಿಕ್ಕೆ ಸಾಧ್ಯ. ಹಾಗಾಗಿ ಒಂದು ಏಕ ಬೆಳೆ ಅಂದ್ರೆ ಪರಿಸರಕ್ಕೆ ಅದು ವಿರುದ್ಧವಾಗಿರುತ್ತೆ ಏಕ ಬೆಳೆ. ನಮ್ದಲ್ಲಿ ವೈವಿಧ್ಯಮಯವಾದ ಒಂದು, ಈಗ ನಾವು ರಿಸರ್ವ್ ಫಾರೆಸ್ಟ್ ಹೋದಾಗ ಅಲ್ಲಿ ಗಿಡ ಮರ ಬಳ್ಳಿ ಹೆಂಗಿರುತ್ತೋ ನಮ್ದ್ರಲ್ಲೂ ಆತರ ಬಳ್ಳಿ ಇದೆ, ಅರಣ್ಯ ತ್ಯಾಗದ ಮರ ಇದೆ, ಅದಕ್ಕೆ ಬಳ್ಳಿ ಕಾಳುಮೆಣಸು ಗಿಡ ಅಂದ್ರೆ ಕೆಳಗಡೆ ಯಾಲಕ್ಕಿ ಗಿಡ ಇದೆ. ಈ ತರ ಒಂದು ಹಣ್ಣಿನ ಗಿಡ ಅಂದ್ರೆ ಇದು ಕಸ್ಟರ್ಡ್ ಆಪಲ್ ಎಂದು ಎಲೆ ಉದುರ್ತಾವಲ್ಲ ಅದು ಕೆಳಗಡೆ ಎಲ್ಲ ಎಲೆ ತರ್ಗೆಲೆಯಲ್ಲಿ ಸೂಕ್ಷ್ಮಾಣುಜೀವಿಗಳು ವೃದ್ಧಿ ಆಗೋದು. ಅಲ್ಲಿ ಸಹಸ್ರಾರು ಜೀವಿಗಳು, ನಾನು ಬೆಳಗ್ಗೆ ಸಾಯಂಕಾಲ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅದು ಪಕ್ಷಿ ಪ್ರಾಣಿಗಳು ಅಲ್ಲಿ ಎಲೆಗಳು ಶಬ್ದ ಮಾಡಿದಾಗ ಯಾರು ಬಂದು ನೋಡಿದ್ರೆ ಅಲ್ಲಿ ಪಕ್ಷಿಗಳು ಅದು ಕೆದಕ್ತಾ ಇರ್ತವೆ. ಯಾಕೆ ಕೆದಿರ್ತಾವೆ ಅಂದ್ರೆ ಅಲ್ಲಿ ಹುಳುಗಳು ಇರ್ತವೆ, ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಬೆಳೀತಾ ಇರ್ತವೆ. ಯಾಕೆ ಬೆಳೀತವೆ ಅಂದ್ರೆ ಅಲ್ಲಿ ಎಲೆ ಬೇಕದಕ್ಕೆ, ಮೇನ್ ಆಹಾರ ಎಲೆಗಳು, ತರಗೆಲೆಗಳು ಅಲ್ಲಿ ಕೊಳತು, ಆಮೇಲೆ ಪಕ್ಷಿಗಳದ್ದು ಹಿಕ್ಕೆ ಬಿದ್ದಾಗ ಅಲ್ಲೇ ಉತ್ಪತ್ತಿ ಆಗುತ್ತವೆ ಈ ಸೂಕ್ಷ್ಮಾಣು ಜೀವಿಗಳು. ಎರೆಹುಳ ಆಗಿರ್ಬೋದು, ಸೂಕ್ಷ್ಮಾಣು ಜೀವಿಗಳು ಆಗಿರ್ಬೋದು ಹೊಲದಲ್ಲೇ ತಯಾರಾಗುತ್ತೆ. ಇದರ ವಿರುದ್ಧವಾಗಿ ನಾವು ಕೃಷಿ ಮಾಡಿದಾಗ ಅವೆಲ್ಲ ನಾಶ ಆಗುತ್ತೆ. ಪರಿಸರ ನಾಶದ ವ್ಯವಸ್ಥೆ ನಾನು ಸದ್ಯಕ್ಕಿನ್ನೂ ಮಾಡಿಲ್ಲ. ರಾಸಾಯನಿಕ ಗೊಬ್ಬರ ಆಮೇಲೆ ಕ್ರಿಮಿನಾಶಗಳು ಅತಿಯಾಗಿ ಬಳಕೆ ಮಾಡಿಲ್ಲ. ಹಂಗಾಗಿ ಸೂಕ್ಷ್ಮಾಣು ಜೀವಿಗಳು ಯಥೇಚ್ಛವಾಗಿ ಅಲ್ಲಿ ನಮ್ಮ ಹೊಲದಲ್ಲಿ ನಾವು ನೋಡಬಹುದು. ಈಗ ನೀವು 3.5 ಎಕರೆಯಲ್ಲಿ ತೋಟಗಾರಿಕಾ ಬೆಳೆಗಳ ಒಂದು ಕೃಷಿಯನ್ನ ಮಾಡ್ತಾ ಇದ್ರೆ ಅದರಲ್ಲಿ ಬಹಳ ಮುಖ್ಯವಾದ ಬೆಳೆ ಅಂದ್ರೆ ನಿಮ್ಗೆ ಸೀತಾಫಲ. ಹೌದು, ಅದು ಬೆಂಗಳೂರಿನ IHR ಅವರು ನಿಮಗೆ ನೀಡಿರುವಂತ ಒಂದು ತಳಿ. ಈಗ ಅದ್ರ ಜೊತೆಗೆ ಬೇರೆ ಏನೇನು ಹಣ್ಣಿನ ಗಿಡಗಳಿದಾವ? ಅವು ತಾವಾಗಿಯೇ ಬೆಳೆದಿರಬಹುದು ಅಥವಾ ನೀವೇ ತಂದು ಹಾಕಿರ್ಬೋದು. ಎಷ್ಟು ವೆರೈಟಿ ಹಣ್ಣುಗಳು ನಿಮ್ಮ ತೋಟದಲ್ಲಿ ಸಿಗುತ್ತೆ? ನಾನು ಕೌಂಟ್ ಮಾಡಿಲ್ಲ, ಸುಮಾರು ವೆರೈಟಿಗಳು ಇದಾವೆ. ನಾನಂದ್ರೆ ಈಗ ಹೊರಗಡೆ ಹೋಗ್ತಾ ಇರ್ತೀನಿ, ಯಾವ ಕಡೆ ಹೋಗ್ತೀನಿ ಆ ಕಡೆ ಎರಡೆರಡು ಮೂರ್ ಗಿಡ ತಂದು ಹಾಕಿದ್ದೀನಿ. ಅದರಲ್ಲಿ ಹೇಳ್ಬೇಕಂದ್ರೆ ವಾಟರ್ ಆಪಲ್ ಇದೆ, ಮೋಸಂಬಿ, ಕಿತ್ಲೆ, ಲೋಂಗನ್ನು, ಅಂಜೂರ, ಲಿಂಬು, ಆಮೇಲೆ ಬೆಟ್ಟದ ನೆಲ್ಲಿ, ಮಾಮೂಲಿ ನೆಲ್ಲಿ ಇದೆ. ಅರಣ್ಯ ಕೃಷಿ ಕೂಡ ಮಾಡಿದೀವಿ ಅಂತ ಹೇಳಿ. ಹೌದು. ಯಾವ ಗಿಡಗಳಿದಾವ ಅರಣ್ಯ ಕೃಷಿಯಲ್ಲಿ? ಮೇನ್ ಇರೋದು ನಮ್ದು ತ್ಯಾಗ ಇದೆ. ತ್ಯಾಗಕ್ಕೆ ನಾನು ಇದನ್ನ ಹಬ್ಸಿದ್ದೀನಿ, ಕಾಳುಮೆಣಸು. ಬಹಳ ಚೆನ್ನಾಗಿ ಅಲ್ಲಿ ನಮಗೆ ಒಂದು ಸುಮಾರು ಸಿಕ್ಕಿದೆ ಕಾಳುಮೆಣಸು. ಈ ಸಲ ತುಂಬಾ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಚೆನ್ನಾಗಿ ಬಳ್ಳಿ ಹಬ್ತಾ ಇದೆ. ಸ್ವಲ್ಪ ಇದು ಯಾಲಕ್ಕಿ ಬಿಸಿಗಾಳಿ ಬಂತಲ್ಲ ಅದಕ್ಕೆ ಸ್ವಲ್ಪ ಕೆಲವೊಂದು ಗಿಡಗಳು ಹೋಗಿದಾವೆ. ಇದು ಕಾಳುಮೆಣಸಿಂದೇನು ಅಂತ ಏನು ಎಫೆಕ್ಟ್ ಆಗಿಲ್ಲ, ಚೆನ್ನಾಗಿದಾವೆ. ಕಳಸರೆ ನಿಮ್ಮ ತೋಟಕ್ಕೆ ಬಂದಾಗ ನಾವು ಈ ಜಂಬೂ ನೇರಳೆ ಗಿಡ ಹಾಕಿದ್ರೆ ಹೇಗಿದೆ? ಜಂಬು ನೇರಳೆ ಒಳ್ಳೆ ಉತ್ಕೃಷ್ಟ ಆಗಿ ಗ್ರೋತ್ ಇದೆ. ಜಂಬು ನೇರಳೆ ಅದು ಬಹಳ ವಿಶೇಷವಾದ ತಳಿ. ಅದು IHR ನವರು ಬಿಡುಗಡೆ ಮಾಡಿರ್ತಕ್ಕಂತ. ಅದು ಬೀಜ ಸಣ್ಣದಿರುತ್ತೆ, ಆಮೇಲೆ ಪಲ್ಪ್ ಜಾಸ್ತಿ ಇರುತ್ತೆ, ಆಮೇಲೆ ಸೈಜು ಸುಮಾರು ಒಂದು 100 ಗ್ರಾಂ ಅಷ್ಟು ಒಂದು ಹಣ್ಣು ಇರುತ್ತದು. ನಾನು ತಿಂದಿದ್ದೀನಿ, ನಮ್ದಿನ್ನು ಫಲಕ್ಕೆ ಬಂದಿಲ್ಲ. ಸುಮಾರು ಗಿಡ ಅಲೆ ಫಸಲು ಈ ವರ್ಷನೇ ಬಿಡಬೇಕಾಗಿತ್ತು, ಮುಂದ್ ವರ್ಷ ಅಂತೂ ಬಿಡುತ್ತೆ. ಒಳ್ಳೆ ತಳಿ ಅದು, ವಿಶೇಷವಾದ ತಳಿ. ಈಗ ನೀವು ಬೇರೆ ಕಡೆ ಹೋದಲ್ಲೆಲ್ಲ ಭೇಟಿ ಕೊಟ್ಟಲ್ಲಿ ಎಲ್ಲೆಲ್ಲಿ ನಿಮಗೆ ಬೇರೆ ಬೇರೆ ತರ ಹಣ್ಣಿನ ಗಿಡಗಳು ಸಿಗ್ತಾವೋ ಅಂತವ್ ತಂದು ನಿಮ್ಮ ತೋಟದಲ್ಲಿ ಹಾಕಿದ್ರೆ, ಆದ್ರೆ ನಿಮಗೆ ಆದಾಯ ಕೊಡಂತ ತೋಟಗಾರಿಕೆ ಬೆಳೆಗಳು ಯಾವ್ಯಾವು? ಸದ್ಯಕ್ಕೆ ನನಗೆ ಈಗ ಆಲ್ರೆಡಿ ನಮಗೆ ಹೆಚ್ಚು ಆದಾಯ ತಂದ್ಕೊಡೋದಂದ್ರೆ ಸೀತಾಫಲ ಒಂದೇ. ಎಲ್ಲಾ ಗಿಡನು ಆದಾಯ ತಂದ್ಕೊಡೋದೇ, ಪ್ರತಿಯೊಂದು ಗಿಡನು. ಅದು ಏನಪ್ಪಾ ಅಂದ್ರೆ ಈಗ ನಾವು ರೈತರು 1 ಎಕರೆ ಅಡಕೆ ಹಾಕ್ತೀನಿ ಅಂದ್ರೆ ನಿವ್ವಳ ಆದಾಯ ನಮಗೆ 2 ಲಕ್ಷ 3 ಲಕ್ಷ ಹಂಗ ಬರುತ್ತೆ, ಬರೀ ಅಡಕೆ ಇದೆ ನಮಗೆ. ಇಲ್ಲಿ ಏನಪ್ಪಾ ಅಂದ್ರೆ ಸಮಗ್ರವಾಗಿ ನಾವು ಕಲೆಕ್ಟ್ ಆದಾಯ ಮಾಡಿದಾಗ ಅದಕ್ಕಿಂತ ದುಪ್ಪಟ್ಟು ಆಗುತ್ತೆ. ಯಾಕಂದ್ರೆ ಇದರಲ್ಲಿ ನಾವು ಹಾಕಿರೋದ ಬೆಳೆ ಏನಪ್ಪಾ ಅಂದ್ರೆ ಸಮಗ್ರ ಕೃಷಿ ಪದ್ಧತಿ. ಸಮಗ್ರ ಕೃಷಿ ಪದ್ಧತಿ ಅಂದಾಗ ನಮಗೆ ಎಲ್ಲಾ ಆದಾಯನೂ ಸಿಗುತ್ತೆ. ಯಾಕಂದ್ರೆ ನಮಗೆ ಜಂಬ ನೇರಳೆಯಿಂದ ಆದಾಯ ಸಿಗುತ್ತೆ, ವಾಟರ್ ಆಪಲ್ ಇಂದ ಆದಾಯ ಸಿಗುತ್ತೆ, ಸೀತಾಫಲ ಇದೆಯಲ್ಲ ಇದರಿಂದಾನೆ 1 ಎಕರೆಯಲ್ಲಿ ನಮಗೆ ನಮ್ಮ ನಿರೀಕ್ಷೆ. ನಾವು ಬೇರೆ ಕಡೆ ಎಲ್ಲ ನೋಡಿದೀವಿ. ಇದ್ರ 4.5-5 ಲಕ್ಷ ರೂಪಾಯಿ ಒಂದು ಎಕರೆಯಲ್ಲಿ ನಮಗೆ ಯಾವುದೇ ಖರ್ಚು ಇಲ್ಲದೆ ಆದಾಯ ಸಿಕ್ಕೇ ಸಿಗುತ್ತೆ ನಮಗೆ. ಈಗ ನೀವು ಸೀತಾಫಲ ಬೆಳೀತಿದ್ರಲ್ಲ, ಅದಕ್ಕೇನು ಖರ್ಚು ಇಲ್ಲ ಅಂತೀರಾ? ಅದಕ್ಕೆ ಖರ್ಚು ಯಾವುದು ಅಂತ ಏನು ಖರ್ಚು ಬರಲ್ಲ, ಯಾಕಂದ್ರೆ ಅದಕ್ಕೆ ನೀರಿದ್ರೆ ಕೊಡಬಹುದು, ಇಲ್ಲ ಅಂದ್ರೆ ಮಳೆ ಆಶ್ರಯದಲ್ಲಿ ಬೆಳಿಬಹುದು. ಈಗ ನಾವು ಆಲ್ರೆಡಿ ಅದನ್ನ ನೋಡ್ತಾ ಇದೀವಲ್ಲ, ಈಗ ಆಲ್ರೆಡಿ ನಮ್ದು ಹುಲ್ಸಾಗಿ ನಮ್ಮ ನಿರೀಕ್ಷೆ ಮೀರಿ ಈಗ ಹರೆಗಳು ಕೊಂಬೆಲ್ಲ ಜೋತ್ ಬಿದ್ದ್ಬಿಟ್ಟಿದಾವೆ. ಅದು ಆವರೇಜ್ ಫ್ರೂಟ್ ವೇಟ್ ಬಂದು 1/2 ಕೆಜಿಯಿಂದ 1.5 ಕೆಜಿ ತನಕ ಒಂದ್ ಹಣ್ಣು ಬರುತ್ತದೆ. ಈಗ ನಮ್ಮ ತೋಟದಲ್ಲಿ ಆಲ್ರೆಡಿ ಈಗ 1/2 ಕೆಜಿ ಹಣ್ಣು ಇದೆ, ಈಗ ಇನ್ನು 1 ಕೆಜಿ ತನಕ ಹೋಗ್ತಾವು. ಗಿಡ ಭಾರಕ್ಕೆಲ್ಲ ನೆಲಕ್ಕೆ ಟಚ್ ಆಗ್ತಾವು, ಅಷ್ಟು ನಿರೀಕ್ಷೆ ಮೀರಿ ನಮ್ದು ಫಲ ಬರ್ತಾ ಇದೆ. ಈಗ ನೀವು ಹೇಳಿದ್ರೆ ಸಾಕಷ್ಟು ಗೊಬ್ಬರ ಆಗುತ್ತೆ, ಎಲೆಗಳು ಬಿದ್ದು ಅದರಲ್ಲಿ ಈ ಪಕ್ಷಿಗಳೆಲ್ಲ ಹುಳನ್ ತಿಂತಿರ್ತಾವ ಅಂತೇಳಿ, ಅದು ಪರಿಸರಕ್ಕೆ ಪೂರಕವಾಗಿರುವಂತಹ ವಾತಾವರಣ ಅಲ್ಲಿದೆ ಅಂತ ಹೇಳ್ಬೋದು. ಈ ರಾಸಾಯನಿಕಗಳನ್ನ ಕಡಿಮೆ ಬಳಸ್ತಾನೆ ಅಂತ ಹೇಳಿದ್ರೆ, ನೀವು ರಾಸಾಯನಿಕಗಳನ್ನ ಕಡಿಮೆ ಬಳಸಬೇಕಂದ್ರೆ ಬೇರೆ ಮೂಲಗಳ ನೀವು ಬೇಕೇ ಬೇಕಾಗುತ್ತೆ ಅದಕ್ಕೆ ಗೊಬ್ಬರ ಅದೆಲ್ಲ ಬೇಕಂದ್ರೆ, ಯಾಕಂದ್ರೆ ಪೋಷಕಾಂಶಗಳನ್ನ ನಾವು ನೀಡಬೇಕಂದ್ರೆ. ಈಗ ನಾವು ರಾಸಾಯನಿಕ ಬಳಸಲ್ಲ ಅಂದ್ರೆ ಬೇರೆ ನೀವು ಕೊಟ್ಟಿಗೆ ಗೊಬ್ಬರ ಹಾಕಬೇಕಾಗತ್ತ, ಇಲ್ಲ ಎರೆಹುಳು ಗೊಬ್ಬರ ಇಂತ ಏನೋ ಮಾಡಬೇಕಾಗತ್ತೆ, ಯಾವ ರೀತಿ ಮಾಡ್ತೀರಾ? ನಾವು ಈಗ ಎರೆಹುಳ ತೊಟ್ಟಿ ಮಾಡ್ಕೊಂಡಿದೀವಿ, ಎರೆಹುಳ ಗೊಬ್ಬರನು ತಯಾರು ಮಾಡ್ತಾ ಇದೀವಿ, ಎರೆಹುಳ ಗೊಬ್ಬರ ಕೊಡ್ತೀವಿ. ಆಮೇಲೆ ನಮ್ದು ಕಾಂಪೋಸ್ಟ್ ಇದೆ, ತಿಪ್ಪೆ ಗುಂಡಿ ಇದೆ, ಅದು ಹಾಕ್ತೀನಿ. ಇನ್ನೊಂದೇನಪ್ಪಾ ಅಂದ್ರೆ ನಾವು ಹೇಳಿದ್ನಲ್ಲ ಈಗ ಅದು ತರಗೆಲೆ, ಅದು ನಮ್ಮ ನ್ಯಾಚುರಲ್ ಆಗಿ ನಾವು ಭೂಮಿಗೆ ಡಿಸ್ಟರ್ಬೆನ್ಸ್ ಮಾಡ್ಲಿಲ್ಲಪ್ಪ ಅಂದ್ರೆ ಅದಕ್ಕೆ ಗಿಡಕ್ಕೆ ಎಷ್ಟು ಬೇಕು ಗೊಬ್ಬರ ಅದೇ ತಯಾರು ಮಾಡ್ಕೊಂತದೆ. ಯಾಕಂದ್ರೆ ಅದು ಎಲೆ ಉದುರಿಸ್ಕೊಳೋದು ಯಾಕಪ್ಪ ಅಂದ್ರೆ ಅದು ಗೊಬ್ಬರ ತಯಾರು ಮಾಡ್ಲಿಕ್ಕೆ, ಎಲೆ ಕೆಳಗೆ ಉದುರಿಸಿದಾಗ ಅಲ್ಲಿ ಸೂಕ್ಷ್ಮಾಣುಜೀವಿಗೆ ಆಹಾರ ಆಗುತ್ತೆ. ಸೂಕ್ಷ್ಮಾಣುಜೀವಿ ಏನ್ ಮಾಡುತ್ತೆ, ಅದು ಚಟುವಟಿಕೆ ಮಾಡಿದಾಗ ಅದು ಕೆಲವೊಂದು ಪ್ರಚೋದಕಗಳು ಎಂಜೈಮ್ಗಳನ್ನು ಬಿಡುಗಡೆ ಮಾಡಿದಾಗ ಲಘು ಪೋಷಕಾಂಶ ಮತ್ತು ಮುಖ್ಯ ಪೋಷಕಾಂಶ ಅಲ್ಲೇ ತಯಾರಾಗುತ್ತೆ. ಮತ್ತೆ ಎಕ್ಸ್ಟ್ರಾ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರನು ಹಾಕ್ತೀವಿ, ಹಂಗಾಗಿ ಬೆಳೆ ಉತ್ಕೃಷ್ಟವಾಗಿ ಬಂದೇ ಬರುತ್ತೆ. ನಾವು ರಾಸಾಯನಿಕ ಗೊಬ್ಬರ ಹಾಕೋ ಅವಶ್ಯಕತೆ ಇರಲ್ಲ, ಭೂಮಿನೂ ಹಾಳಾಗಲ್ಲ. ನಾವು ಸಾವಯವ ಗೊಬ್ಬರ ಹಾಕೋದ್ರಿಂದ ಭೂಮಿ ಚೆನ್ನಾಗಿರುತ್ತೆ. ಭೂಮಿಯಲ್ಲಿ ಸೂಕ್ಷ್ಮಾಣುಜೀವಿಗಳು, ಇಲಿ, ಇರುವೆ ಇವೆಲ್ಲ ರಂಧ್ರಗಳು ಮಾಡೋದ್ರಿಂದ ಅಲ್ಲಿ ಭೂಮಿಯ ಒಂದು ರಂಧ್ರ ಹೆಚ್ಚಾಗಿರೋದ್ರಿಂದ ಒಂದು ಅಂತರ್ಜಲ ಮಟ್ಟ ಹೆಚ್ಚಾಗೇ ಆಗುತ್ತೆ, ಭೂಮಿ ಗಟ್ಟಿ ಆಗಲ್ಲ. ಇದು ಪರಿಸರಕ್ಕೆ ಪೂರಕವಾದ ಒಂದು ಪದ್ಧತಿ ಅಂತ ನಾನು ಹೇಳ್ತೇನೆ. ಈಗ ನಿಮ್ಮ ತೋಟದಲ್ಲಿ ಈ ರೀತಿ ನೀವು ವಿವಿಧ ರೀತಿಯ ಒಂದು ತೋಟಗಾರಿಕಾ ಬೆಳೆಗಳು, ಹಣ್ಣಿನ ಬೆಳೆಗಳು ಈ ತರ ಬೆಳೆದಿರೋದ್ರಿಂದ ಸಾಕಷ್ಟು ಪಕ್ಷಿಗಳು, ಸಣ್ಣ ಸಣ್ಣ ಪ್ರಾಣಿಗಳು ಇಂತವೆಲ್ಲ ಓಡಾಡ್ತಿರ್ತವೆ, ಅವ್ರದ ಒಂದು ಕಲರ ಕೇಳ್ತಿರ್ತೀನಿ ಅಂತ ನೀವು ಹೇಳಿದ್ರೆ, ಯಾವ್ಯಾವ ಪಕ್ಷಿಗಳನ್ನ ಯಾವ ಪ್ರಾಣಿಗಳನ್ನ ನೀವು ಸಾಮಾನ್ಯವಾಗಿ ಗಮನಿಸ್ತಿರ್ತೀರ? ಸರ್, ನಾನು ರಾತ್ರಿನೂ ಗಮನಿಸ್ತೀನಿ, ಹಗಲೆಲ್ಲ ಗಮನಿಸ್ತೀನಿ ಪಕ್ಷಿಗಳು. ಅದು ನಮಗೆ ಮನಸ್ಸಿಗೆ ಒಂದು ಮುದ ನೀಡುತ್ತೆ, ಮನಸ್ಸಿಗೆ ಸಂತೋಷ ಕೊಡ್ತದೆ. ಅದು ಒಂದು ಏನಪ್ಪಾ ಅಂದ್ರೆ ಪರಿಸರವನ್ನು ನಾವು ಪ್ರೀತಿಸಬೇಕು, ನಾವು ಮೊದಲು ಪ್ರೀತಿಸಬೇಕು, ಅದನ್ನ ಅನುಭವಿಸ್ಬೇಕು ನಾವು. ಅದರಲ್ಲಿ ಕೆಲವೊಂದು ಪಕ್ಷಿಗಳ ಒಂದು ಕಲರ ಒಂದು ಧ್ವನಿ ಕೇಳಿದ್ರೆ ನಮಗೆ ಮನಸ್ಸಿಗೆ ಉಲ್ಲಾಸ ಆಗುತ್ತೆ, ಹೃದಯ ಅರಳುತ್ತೆ. ಇದೆಲ್ಲ ನಾವು ಅನುಭವಿಸ್ತೀರಿಗೆ ಗೊತ್ತು, ಸುಮ್ಮನೆ ಹೇಳೋದ್ರಾಗೆ ಇದೇ ಆಗಲ್ಲ. ಕೆಲವೊಂದು ಪಕ್ಷಿಗಳು ರಾತ್ರಿ ಹೊತ್ತು ನಾನು ರೆಕಾರ್ಡ್ ಮಾಡಿದ್ದೀನಿ, ಅಂತ ಒಂದು ಪಕ್ಷಿಗಳ ಒಂದು ಧ್ವನಿ ಮುದ್ರಣ ನಾನು ಮಾಡಿದ್ದೀನಿ. ಆ ಧ್ವನಿ ಮುದ್ರಣ ಸಾಮಾನ್ಯವಾಗಿ ಕೆಲವು ಜನ ಕೇಳಿರ್ತಾರೆ, ಕೆಲವೊಂದು ಜನ ಕೇಳಿರಲ್ಲ. ಅದು ಕೇಳೋದೇ ಒಂದು ಹಿಂಪಾದ ಒಂದು ಸಂಗೀತ ಇದ್ದಂಗೆ. ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಹೊಲದಲ್ಲಿ ಹಾವು ಇದೆ, ಕಪ್ಪೆ ಇದೆ. ಕಪ್ಪೆ ನಮ್ಮ ಹೊಲದಲ್ಲಿ ಸೃಷ್ಟಿ ಆಗ್ಬೇಕಂದ್ರೆ ಅದಕ್ಕೆ ಒಂದು ಒಳ್ಳೆ ವಾತಾವರಣ ಬೇಕು. ಅದಕ್ಕೆ ತಂಪಾದ ವಾತಾವರಣ ಇದ್ರೆ, ಪರಿಸರಕ್ಕೆ ಪೂರಕವಾದ ವಾತಾವರಣ ಇದ್ರೆ ಮಾತ್ರ ಹೊಲದಲ್ಲಿ ಕಪ್ಪೆ ಇರುತ್ತೆ. ಮೊದಲೇ ಮಳೆ ಬಂದಾಗ ಎಷ್ಟು ಕಪ್ಪೆಗಳು ಶಬ್ದ ಮಾಡ್ತಿದ್ವಿ, ಈ ಕಪ್ಪೆಗಳು ಜಾಸ್ತಿ ಶಬ್ದ ಮಾಡಲ್ಲ. ಯಾಕಂದ್ರೆ ಸಂತಸಿ ಎಲ್ಲ ರಾಸಾಯನಿಕ ಗೊಬ್ಬರ ಆಮೇಲೆ ಕ್ರಿಮಿನಾಶಕದಿಂದ ಅವೆಲ್ಲ ನಾಶ ಆಗಿದಾವೆ. ಕಪ್ಪೆ ಇದೆ, ಹಾವು, ಸುಮಾರು ಪಕ್ಷಿಗಳು ಎಲ್ಲ ಸಾಕಷ್ಟು ನೋಡ್ತೀನಿ ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ. ಅಲ್ಲ, ಇವು ನಿಮಗೆ ಕಾಣ್ತಿರುವಂತ ಒಂದು ಜೀವಿಗಳು ಅನ್ಬೋದು, ಕಾಣಲಾರದ ಜೀವಿಗಳು ಸಾಕಷ್ಟು ಇದಾವೆ. ಸೂಕ್ಷ್ಮಾಣು ಜೀವಿಗಳೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಎರೆಹುಳ ಇದೆ, ನಾವು ಹೊಲದಲ್ಲಿ ಕೆಲಸ ಮಾಡಿದಾಗ ನಮಗೆ ಎರೆಹುಳ ಕೈಗೆ ಸಿಗುತ್ತೆ. ಹಾಗಾಗಿ ನಮಗೆ ಅವಾಗ ಏನಾಗುತ್ತೆ, ನಮ್ಮ ಹೊಲದಲ್ಲಿ ಎರೆಹುಳ ಇದೆಯಲ್ಲ, ಭೂಮಿ ಒಂದು ಕಾರ್ಬನ್ ಮಟ್ಟ ಚೆನ್ನಾಗಿದೆ ಅಂತ ನಾನು ಮನಸ್ಸಿಗೆ ಖುಷಿ ಆಗುತ್ತೆ. ನಮಗೆ ಅವಕ್ಕೆ ಬೇಕಾದಂತ ವಾತಾವರಣ ಇದೆ ಅಂದ್ರೆ ಅವಕ್ಕೆ ವಾಸಕ್ಕೆ ಆಮೇಲೆ ಅವಕ್ಕೆ ಬೇಕಾದಂತ ಆಹಾರ ನಿಮ್ಮ ತೋಟದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇದು ಒಂದು ರೀತಿಯಿಂದ ಅಂದ್ರೆ ನಮಗೆ ಅದನ್ನ ಕಾಪಾಡೋದು ಬಹಳ ಮುಖ್ಯ ಆಗುತ್ತೆ. ಆ ವಾತಾವರಣ ಇರಂಗೆ, ಅದೇ ರೀತಿ ಇರಂಗೆ. ಈಗ ಅದರಲ್ಲಿ ಏನು ನಾವು ಈ ರಾಸಾಯನಿಕಗಳನ್ನು ಬಳಸೋದಿರ್ಬೋದು ಅಂದ್ರೆ ಬಳಸೋದ್ರಲ್ಲಿ ನಾವು ಕಂಟ್ರೋಲಿಂಗ್ ಇರೋದು, ಅದರಿಂದ ನಮ್ಮ ಮಣ್ಣಿನ ಆರೋಗ್ಯನೂ ಕಾಪಾಡಬೇಕಾಗುತ್ತೆ. ಏನೆಲ್ಲ ಮಾಡ್ತೀರಾ ನೀವು ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ, ರಾಸಾಯನಿಕಗಳನ್ನ ಕಡಿಮೆ ಮಾಡಲಿಕ್ಕೆ? ಮಣ್ಣಿನ ಆರೋಗ್ಯ ಕಾಪಾಡಲಿಕ್ಕೆ ಹಲವಾರು ಪದ್ಧತಿಯನ್ನು ಬಳಸ್ತಾ ಇದ್ದೀನಿ. ಸುಮಾರಾಗಿ ಅದು ಇಳುಕಲ್ಲಿಗೆ ಅಡ್ಡಲಾಗಿ ನಾವು ಸ್ವಲ್ಪ ಮಟ್ಟಿಗೆ ನೀರು ವೇಸ್ಟ್ ಆಗಿ ಹರಿಬಾರದು ಹಂಗ ಸ್ವಲ್ಪ ಅಲ್ಲಿ ತಡೆ ಹಿಡಿತಿದ್ದೀನಿ. ಯಾಕಂದ್ರೆ ಅದು ಮೊದಲನೇ ಮಳೆ ಅದು ವೇಸ್ಟ್ ಆಗಿ ನಾವು ಹೊರಗಡೆ ಬಿಡಬಾರ್ದು. ಅದು ಕೆಂಪು ನೀರಿದೆ ಅಲ್ಲ, ಕೆಂಪು ರಕ್ತಕ್ಕೆ ಸಮ ಅಂತ ನಮ್ಮ ನಾರಾಯಣ ರೆಡ್ಡಿ ಅವರು ಹೇಳಿದ್ದಾರೆ, ಅವರು ಸಾವಯವ ಪಿತಾಮಹ ಅವರು. ಹಂಗಾಗಿ ಅವ್ರದ್ದು ಒಂದು ಕೆಲವೊಂದು ನಾನು ಮಾತುಗಳು ಭಾಷಣ ಕೇಳಿದ್ದೀನಿ. ಹಂಗಾಗಿ ಅದು ಮಣ್ಣಿನ ಒಂದು ರಚನೆ ನಾವು ತಡೆ ಹಿಡಿತಾ ಇದೀವಿ, ಯಾಕಂದ್ರೆ ಕೆಳಗಡೆ ಜಾರಿ ಹೋಗ್ಬಾರ್ದಂತ. ಅದು ಒಂದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಅಲ್ಲಲ್ಲಿ ಗಿಡ ಮರ ಹಾಕಿರೋದ್ರಿಂದ ಮಣ್ಣಿನ ಒಂದು ಸಂರಕ್ಷಣೆ ಆಗೇ ಆಗುತ್ತೆ. ಈಗ ಪರಿಸರ ರಕ್ಷಣೆ ಅಂತ ನಾವೇನು ಮಾತಾಡ್ತೀವಲ್ಲ, ಅದರಲ್ಲಿ ರೈತರ ಪಾತ್ರ ಬಹಳ ಇದೆ ಈಗಿನ ಸಂದರ್ಭದಲ್ಲಂತ. ಯಾಕಂದ್ರೆ ಜಾಸ್ತಿ ಈ ರಾಸಾಯನಿಕಗಳನ್ನ ಬಳಸೋದಿರ್ಬೋದು ಅಥವಾ ನೀವು ಹೇಳ್ದಂಗ ಅರಣ್ಯ ಬೆಳೆಸೋದಿರ್ಬೋದು, ಯಾಕಂದ್ರೆ ನಮ್ಮ ಹೊಲಗಳಲ್ಲಿ ಈ ವಾತಾವರಣ ಸೃಷ್ಟಿಯಾದ್ರೆ ತಂತಾನೆಗೆ ನಮ್ಮ ಪರಿಸರ ರಕ್ಷಣೆ ಆದಂಗ ಆಗುತ್ತಂತ ಹೇಳ್ಬೋದು. ನಿಮಗ್ ಗೊತ್ತಿರಬಹುದು ನಮ್ಮ ರೈತರು ಯಾವ ರೀತಿ ರಾಸಾಯನಿಕಗಳನ್ನು ಬಳಸ್ತಾರೆ ಕೃಷಿಯಲ್ಲಿ, ಆಮೇಲೆ ಅದನ್ನ ಪರಿಸರ ರಕ್ಷಣೆಗೆ ಎಷ್ಟು ಒತ್ತು ಕೊಡ್ತಾರೆ ಅಂತ ನೀವು ಸಾಮಾನ್ಯವಾಗಿ ನೋಡಿರ್ತಾರೆ, ಯಾಕಂದ್ರೆ ಹಳ್ಳಿಗಳಲ್ಲಿ ಇವೆಲ್ಲ ಗಮನಿಸ್ತಿರ್ತಾರೆ. ಏನ್ ಹೇಳ್ತೀರಾ ನಮ್ಮ ರೈತರಿಗೆ ಈ ರಾಸಾಯನಿಕಗಳು ಸರ್? ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಪರಿಸರದ ಬಗ್ಗೆ ರೈತರಲ್ಲಿ ಅರಿವು ಇಲ್ಲ, ವಿವೇಚನೆ ಇಲ್ದಂಗೆ ರಾಸಾಯನಿಕ ಗೊಬ್ಬರ ಬಳಸ್ತಾರೆ. ಹೆಚ್ಚು ರಾಸಾಯನಿಕ ಬಳಸಿದ್ರೆ ಹೆಚ್ಚು ಇಳುವರಿ ಬರುತ್ತದ ಒಂದು ಭ್ರಮೆಯಲ್ಲಿ ಇದಾರೆ ಅವರು. ಹೆಚ್ಚು ಕೀಟನಾಶಕ ಬಳಸಿದ್ರೆ ಹೆಚ್ಚಿಗೆ ಕಂಟ್ರೋಲ್ ಆಗುತ್ತಂತ ಒಂದು ಭ್ರಮೆಯಲ್ಲಿದ್ದಾರೆ. ಈಗ ಅದನ್ನು ನಾನು ಸಮರ್ಥನೆ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ನಾವು ಹೆಚ್ಚು ರಾಸಾಯನಿಕ ಬಳಸಿದ್ರೆ ಹೆಚ್ಚು ಇಳುವರಿ ಬರ್ತಾವ ಅಂಬುದು ಅವೆಲ್ಲ ಸುಳ್ಳು. ಏನಪ್ಪಾ ಅಂದ್ರೆ ಭೂಮಿಯ ಒಂದು ಆರೋಗ್ಯ ಕಾಪಾಡ್ಕೋಬೇಕು ಫಸ್ಟ್. ನಾವು ಭೂಮಿಯ ಆರೋಗ್ಯ ಒಂದು ಕಾಪಾಡ್ಕೊಂಡ್ರೆ ಅದು ಇಳುವರಿ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ಈಗ ಸಾವಯವ ಮಾಡ್ಬೇಕಂದ್ರೆ ಈಗ ಏಕದಮ್ ಇಳುವರಿ ಬರಲ್ಲ ನಮಗೆ. ಹಂತ ಹಂತವಾಗಿ ಭೂಮಿಯ ಒಂದು ಸ್ಟ್ರಕ್ಚರ್ ಬದಲಾವಣೆ ಆಗಿ ಅದು ಇಳುವರಿ ಮಟ್ಟ ಹೆಚ್ಚಾಗುತ್ತೆ. ಇನ್ನೊಂದು ಈಗ ಪ್ರತಿಯೊಂದು ಬಂದಕ್ಕೂ ಔಷಧಿಗಳು ಬಂದಿದ್ದಾವೆ. ಈಗ ಕೆಲವೊಂದು ತರಕಾರಿಗಳಲ್ಲಿ ವಿಪರೀತ ಬೇಕಾಬಿಟ್ಟಿ ರಾಸಾಯನಿಕ ಗೊಬ್ಬರ ಬಳಸ್ತಾರೆ, ರಾಸಾಯನಿಕ ಕ್ರಿಮಿನಾಶಕ ಬಳಸ್ತಾರೆ. ಇನ್ನೊಂದೇನಪ್ಪಾ ಅಂದ್ರೆ ಪ್ರಚೋದಕಗಳು ಬಳಸ್ತಾರೆ, ಅದು ಭಾರಿ ಡೇಂಜರ್ ಮನುಷ್ಯನಿಗೆ. ಈಗ ಅದು ಕೆಲವೊಂದು ಗ್ರೋತ್ ರೆಗ್ಯುಲೇಟರ್ ಬಳಸ್ತಾರೆ, ಅದು ಮನುಷ್ಯನ ಮೇಲೆ ಪರಿಣಾಮ ಆಗುತ್ತೆ. ಈಗ ಗ್ರಾಹಕರೇ ಆಗ್ಲಿ, ಯಾಕಂದ್ರೆ ರೈತರಿಗೆ ಕಲಿಸಿರೋರು ಗ್ರಾಹಕರು, ಯಾಕಂದ್ರೆ ಶೈನಿಂಗ್ ಬೇಕು ಅವರಿಗೆ, ಆಮೇಲೆ ಸೈಜ್ ದೊಡ್ಡದು ಬೇಕು. ಸೈಜ್ ದೊಡ್ಡದು ಬೇಕಂದ್ರೆ ಅವ್ನು ರೈತ ಅಲ್ಲಿ ಗ್ರೋತ್ ರೆಗ್ಯುಲೇಟರ್ ಬಳಸ್ತಾನೆ ವಿಪರೀತ. ಗ್ರೋತ್ ರೆಗ್ಯುಲೇಟರ್ ಇಂಡೈರೆಕ್ಟ್ ಆಗಿ ಮನುಷ್ಯನ ಆರೋಗ್ಯಕ್ಕೆ ದುಷ್ಪರಿಣಾಮ ಆಗುತ್ತೆ. ಅದು ಗ್ರಾಹಕರಿಗೆ ಗೊತ್ತಿರಬೇಕು, ರೈತರಿಗೂ ಗೊತ್ತಿರಬೇಕು. ಒಂದು ನಾಟಿ ಕೋಳಿ ಉದಾಹರಣೆ ಕೊಡ್ತೀನಿ. ನಾಟಿ ಕೋಳಿ ಒಂದು ಕೆಜಿ ಹಾಕ್ಬೇಕಂದ್ರೆ ಸುಮಾರು 6 ತಿಂಗಳು ಬೇಕು. ಅದೇ ಹೈಬ್ರಿಡ್ ಕೋಳಿ, ಹೈಬ್ರಿಡ್ ಕೋಳಿ 3 ತಿಂಗಳೇ 1 ಕೆಜಿ ಬರುತ್ತೆ. ಯಾಕೆ? ಗ್ರೋತ್ ರೆಗ್ಯುಲೇಟರ್ ಬಳಸ್ತಾನೆ. ಅದನ್ನ ತಿನ್ನೋ ಮನುಷ್ಯ ಅದು ದುಷ್ಪರಿಣಾಮ ಆಗೇ ಆಗುತ್ತೆ. ಈಗ ಕೆಲವೊಬ್ಬರಿಗೆ ಮೊದಲು 50 ವರ್ಷಕ್ಕೆ ಬಿಳಿ ಕೂದಲು ಬರ್ತಿತ್ತು, ಈಗ 20 ವರ್ಷಕ್ಕೆ ಬಿಳಿ ಕೂದಲು ಯಾಕೆ ಬರ್ತಾ ಐತೆ? ಅದರದೇ ದುಷ್ಪರಿಣಾಮ. ಇನ್ನೊಂದೇನಪ್ಪಾ ಅಂದ್ರೆ ಈಗ ಹೆಣ್ಮಕ್ಳೇ ಆಗ್ಲಿ ಯಾರೇ ಆಗ್ಲಿ, ಈಗ ಮೊದಲು 13 ವರ್ಷಕ್ಕೆ ಋತುಮತಿ ಆಗ್ತಿದ್ರು, ಈಗ ಬರೀ ಮಿಡ್ಲ್ ಸ್ಕೂಲ್ ಬರೀ 8-9 ವರ್ಷಕ್ಕೆ ಋತುಮತಿ ಆಗ್ತಾರೆ. ಇವೆಲ್ಲ ಗ್ರೋತ್ ರೆಗ್ಯುಲೇಟರ್ ದುಷ್ಪರಿಣಾಮಗಳು. ಇವೆಲ್ಲ ವಿವೇಚನೆಯಿಂದ ಬಳಸಬೇಕು, ಪ್ರಜ್ಞಾವಂತರಾಗಬೇಕು ರೈತರೇ ಆಗ್ಲಿ ಗ್ರಾಹಕರೇ ಆಗ್ಲಿ. ಯಾಕಂದ್ರೆ ಶೈನಿಂಗ್ ನೋಡಬಾರದು. ಈಗ ನಾಟಿ ತರಕಾರಿಗಳು ನಮ್ಮ ತಾತ ಮುತ್ತಾದರು ಬಳಸತಕ್ಕಂತ ತರಕಾರಿಗಳು ನಾನು ಈಗಲೂ ಬಿಟ್ಟಿಲ್ಲ. ಎಲ್ಲಾ ವಿಧ ತರಕಾರಿ ಬೀಜನೂ ಇಳಿಸ್ಕೊಂಡಿದ್ದೀನಿ, ಅವು ಎಲ್ಲವೂ ನಾನು ಬೆಳೀತಾ ಇದ್ದೀನಿ, ಬಳಸ್ತಾ ಇದ್ದೀನಿ. ಅವೆಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಈಗ ಬೆಂಡೆಯಲ್ಲೇ ಸುಮಾರು 5-6 ವೆರೈಟಿ ಅದಾವೆ. ಬೆಂಡೆಯಲ್ಲೇ ಮುಳ್ಳು ಇರೋದು ಅದಾವೆ, ಮುಳ್ಳು ಇಲ್ದವರು ಅದಾವೆ, ಬದನೆಯಲ್ಲಿ ಸುಮಾರು 4 ವೆರೈಟಿ. ನಮ್ ತಾಯಿಯರವೆಲ್ಲ ಬೀಜ ಸಂಗ್ರಹಣೆ ಮಾಡ್ತಿದ್ರು, ಅವೆಲ್ಲ ನಾವು ಈದಿಕ್ಲಿವರೆಗೂ ಕಾಪಾಡ್ಕೊಂಡು ಅದೀವಿ. ಎಲ್ಲಾ ಜವಾರಿ ತಳಿಗಳು ನಮ್ಮ ಹತ್ರ ಅದಾವೆ. ಈಗ ನೀವೇನು ಪರಿಸರಕ್ಕೆ ಪೂರಕವಾಗಿ ಒಂದು ಕೃಷಿ ಮಾಡ್ತೀರಿ, ರಾಸಾಯನಿಕಗಳನ್ನ ಕಡಿಮೆ ಇದು ಮಾಡ್ತೀರಿ, ಆಮೇಲೆ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನ ಬೆಳಿತೀರ, ಅದ ನಿಮ್ಮ ಸುತ್ತಮುತ್ತ ಇರೋ ನಿಮಗೆ ಸಪೋರ್ಟ್ ಆಗಿದ್ದಾರ? ನಮ್ ಸುತ್ತಮುತ್ತ ಇರೋರು ಅದು ಅಷ್ಟೇನು ನಾವು ಹೇಳ್ಕೊಂಡಂಗೆ ಸಪೋರ್ಟ್ ಇದಾರೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಅವರಿಗೆ ಜನಕ್ಕೆ ಈಗ ಏನಪ್ಪಾ ಅಂದ್ರೆ ಬೇಗ ಬೇಗ ದುಡ್ಡು ಆಗ್ಬೇಕು. ನಮಗೆ ದುಡ್ಡಿನ ಅವಶ್ಯಕತೆ ಇದೆ, ಆದ್ರೂ ನಮಗೆ ಖುಷಿ ಕೊಡಲ್ಲ ಅದು. ಆ ಒಂದು ಕೃಷಿ ಪದ್ಧತಿ. ಈಗ ಬೋರ್ ಹೊಡಿಸ್ತಾರೆ ರೈತ, ಅವನಿಗೆ ದುಡ್ಡು ಬೇಕಪ್ಪ ಅಂದ್ರೆ ಅಡಕೆ ಹಾಕ್ತಾನೆ. ನಾವು ಅಡಕೆ ಇದುವರೆಗೂ ಇನ್ನು ಹಾಕೇ ಇಲ್ಲ. ನಮಗೆ ಅದು ಅಡಕೆ ಇನ್ನು ಮುಂದೆ ಹಾಕ್ತಿವೋ ಇಲ್ಲೋ ಗೊತ್ತಿಲ್ಲ. ಬಟ್ ಈಗ ಏನಪ್ಪಾ ಅಂದ್ರೆ ಈಗ ನಮಗೆ ದುಡ್ಡು ಕೊಡಬೇಕು, ಮನುಷ್ಯಗೆ ಒಂದು ಖುಷಿ, ಪರಿಸರಕ್ಕೆ ಪೂರಕ, ಆಮೇಲೆ ನಮಗೆ ನೆಮ್ಮದಿ ಕೊಡಬೇಕು. ನಮಗೆ ಎಲ್ಲ ಕೊಡ್ತಾ ಇದೆ. ಈಗ ದುಡ್ಡಿಂದಾನೆ ನಮಗೆ ಮನಸ್ಸಿಗೆ ಖುಷಿ ನೆಮ್ಮದಿ ಸುಖ ಸಂತೋಷ ಸಿಗೋದಿದ್ರೆ ಎಲ್ಲರೂ ಅದನ್ನ ದುಡ್ಡಿಂದಾನೆ ಅಳೆಯಕ್ಕಾಗಲ್ಲ. ಯಾಕಂದ್ರೆ ನಮಗೆ ಒಂದು ಹಣ್ಣು, ಈ ಪರಿಸರ ಐತಲ್ಲ ನಮಗೆ ಖುಷಿ ನೆಮ್ಮದಿ ಎಲ್ಲ ಕೊಡುತ್ತೆ. ನೀವು ರಾಸಾಯನಿಕಗಳನ್ನ ಬಳಸೋದು ಕಡಿಮೆ ಮಾಡಬೇಕಂದ್ರೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಬಳಸಿದ್ರೆ ಸಾಕಂತೀರ? ರಾಸಾಯನಿಕ ಈಗ ಅನಿವಾರ್ಯ ಇದ್ದಾಗ ಬಳಸೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಈಗ ನಾವು ರಾಸಾಯನಿಕ ಬಳಸಲೇಬಾರದು ಅದು ಅಂತ ನಾವು ಹೇಳ್ತಾ ಇಲ್ಲ. ನಾನು ಬಳಸ್ತಾ ಇದ್ದೀನಿ, ಅದು ನಮ್ಮ ಕಂಟ್ರೋಲ್ ನಲ್ಲಿ ಇರ್ಬೇಕು. ಅದು ಕಂಟ್ರೋಲ್ ಮೀರಿದಾಗ ನಮ್ಗೆ ದುಷ್ಪರಿಣಾಮ ನಮಗೆ ಆಗೇ ಆಗುತ್ತೆ. ಅದು ಪ್ರಕೃತಿ ವಿರುದ್ಧ. ಅದು ರಾಸಾಯನಿಕ ಗೊಬ್ಬರ ಆಗ್ಲಿ ಕ್ರಿಮಿನಾಶಕ ಆಗ್ಲಿ ಪ್ರಕೃತಿಗೆ ವಿರುದ್ಧವ ನಾವು ಕೆಲಸ ಮಾಡಿದಾಗ, ಮೊನ್ನೆ ಕೋವಿಡ್ ಬಂತಲ್ಲ ಅದು ಪ್ರಕೃತಿ ವಿರುದ್ಧವಾಗಿ ನಾವು ಎಲ್ಲ ತ್ಯಾಜ್ಯ ಅವೆಲ್ಲ ಸಾಂಕ್ರಾಮಿಕ ರೋಗಗಳು ಬರ್ತಾ ಇರೋದು ನಾವು ಪ್ರಕೃತಿ ವಿರುದ್ಧವಾಗಿ ಚಟುವಟಿಕೆ ಮಾಡಿದಾಗಲೇ ಬರೋದದು. ಯಾಕಂದ್ರೆ ನಮಗೆ ಅದು ಪಾಠ ಕಲಿಸಿ ಹೋಗ್ಬಿಡ್ತದೆ, ಆಮೇಲೆ ಮತ್ತೆ ಎಚ್ಚೆತ್ಕೊಂಡು ನಾವು ಕೆಲಸ ಮಾಡ್ಬೇಕಾಗತ್ತೆ. ಆತರ ನೀವು ಹೇಳೋ ಪ್ರಕಾರ ಈಗ ಸಮಗ್ರ ಕೃಷಿ ಚಟುವಟಿಕೆಗಳನ್ನ ಮಾಡ್ಕೊಂಡ್ರೆ ಭೂಮಿಯ ಒಂದು ಫಲವತ್ತತೆ ಹೆಚ್ಚಾಗುತ್ತೆ, ನಮ್ಮ ಆರೋಗ್ಯ ವೃದ್ಧಿಸುತ್ತೆ, ಜೊತೆಗೆ ನಮಗೆ ಬೇಕಾದಂತ ಆಹಾರನ ನಾವು ಬೆಳ್ಕೋಬಹುದು. ಎಲ್ಲಕ್ಕೂ ದುಡ್ಡೇ ಮುಖ್ಯ ಅಲ್ಲ, ದುಡ್ಡು ಬೇಕು ಮನುಷ್ಯನಿಗೆ, ಅದ್ರ ಜೊತೆಗೆ ಆರೋಗ್ಯನೂ ಬೇಕು ಅಂತ ಹೇಳ್ತೀರಾ. ಈ ಕೆಲವರೆಲ್ಲ ರಾಸಾಯನಿಕ ಬಳಸಿ ಬೆಳೀತಾರೆ ಅಂತ ಹೇಳಿದ್ರೆ ನಮ್ಮ ಅಂತ ರೈತರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಈಗ ನಾವು ಏನಪ್ಪಾ ಅಂದ್ರೆ ಈಗ ಬೆಳೀಲಿ, ಅವರಿಗೂ ಪಾಪ ದುಡ್ಡು ಬೇಕು, ಎಲ್ಲರಿಗೂ, ನನಗೂ ಬೇಕು ಅವರಿಗೂ ಬೇಕು. ಆದ್ರೂ ಒಂದು 5 ಎಕರೆ ಜಮೀನು ಐತಪ್ಪ ಅಂದ್ರೆ ಸಮಗ್ರ ಪದ್ಧತಿಯಲ್ಲಿ ಒಂದು 2 ಎಕರೆ ಮಾಡ್ಕೊಳ್ಳಿ. ಬರೀ ಅಡಿಕೆನೆ ಮಾಡೋದ್ಕಿಂತ ಈಗ ಮುಂದೆ ಈಗ ದುಡ್ಡಿನ ಬೆಳೆ ಅಂದ್ರೆ ಈಗ ಕಮರ್ಷಿಯಲ್ ಬೆಳೆ ಎಲ್ಲಿ ಅಡಿಕೆ ಮೇನ್ ಬರುತ್ತೆ. ಅಡಿಕೆ ಅಂದ್ರೆ ಅದು ಪ್ರಕೃತಿಗೆ ವಿರುದ್ಧವಾದ ಬೆಳೆ ಅದು. ಯಾಕಂದ್ರೆ ಅದರಲ್ಲಿ ಯಾವುದೇ ಪಕ್ಷಿ ಇರಲ್ಲ, ಗೂಡು ಕಟ್ಟಲ್ಲ, ಜೇನುಹುಳ ಅದರಲ್ಲಿ ಇರಲ್ಲ, ಅದು ಮಣ್ಣು ಕೂಡ ಹಾಳಾಗುತ್ತೆ. ಯಥೇಚ್ಛವಾಗಿ ನೀರ್ ಬೇಕು ಅದಕ್ಕೆ. ಯಾವ್ದು ಹೆಚ್ಚಿಗೆ ಬೆಳೆ ಬಯಸ್ತೋ ಅದು ಪರಿಸರ ನಾಶ ಆಗುತ್ತೆ. ಯಾಕಂದ್ರೆ ಈಗ ಬೋರ್ವೆಲ್ ನಿಂದ ನೀರ್ ತೆಗಿತೀವಲ್ಲ, ಅದರಲ್ಲಿ ಬಹಳಷ್ಟು ವಿಷ ಇರ್ತದೆ. ಅದರಲ್ಲಿ ಉದಾಹರಣೆಗೆ ಅದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇವೆಲ್ಲ ರಾಸಾಯನಿಕ ಅದು ಭೂಮಿ ಮೇಲ್ ಬಂದು ಅದು ಕೆಲವೊಂದು ಬೆಳೆಗಳಿಗೆ ಇನ್ಫೆಕ್ಷನ್ ಆಗುತ್ತೆ. ಬೇರಿಗೆ ಬೇರಿಗೆ ಇನ್ಫೆಕ್ಷನ್ ಆದಾಗ ಬೆಳೆಗಳಿಗೆ ರೋಗ ಬರುತ್ತೆ. ಉದಾಹರಣೆಗೆ ಅಡಕೆಗೆ ಆಗ್ಲಿ, ಈಗ ಸುಳಿ ಕೊಳೆ ರೋಗ ಆಗ್ಲಿ, ಎಲೆ ಹಳದಿ ರೋಗ ಇವೆಲ್ಲ ದುಷ್ಪರಿಣಾಮ ಅದರಿಂದಾನೇ ಆಗೋದು. ಹೆಚ್ಚಿಗೆ ನೀರು ಬಿಟ್ಟು ಬಿಟ್ಟು ಅದರದ ಒಂದು ಕೆಮಿಕಲ್ಸ್ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇವೆಲ್ಲ ರಾಸಾಯನಿಕ ಮೇಲ್ ಬಂದು ಇದು ಭೂಮಿಯನ್ನು ಸ್ವಲ್ಪ ನಾಶ ಮಾಡುತ್ತದೆ. ಈಗ ನಿಮ್ಗೆ 6.5 ಎಕರೆ ಹೊಲ ಇದೆ ಅಂತ ಹೇಳಿದ್ರಲ್ಲ, ನೀರಿನ ಸಂರಕ್ಷಣೆ ಮಾಡ್ಲಿಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿದಾರೆ ನೀವು? ನಿಮ್ಮ ಅಂದ್ರೆ ಮಳೆ ನೀರನ್ನ ನಿಮ್ಮ ಹೊಲದಲ್ಲಿ ಬಿದ್ದಿರುವಂತ ನೀರನ್ನ ಬೇರೆ ಕಡೆ ಹರಿಲಾರ್ದಂಗೆ ಅದು ಅಲ್ಲೇ ಅದ್ರಲ್ಲಿ ಹಿಂಗಂಗೆ ಅಥವಾ ಅದನ್ನೆಲ್ಲ ಶೇಖರಣೆ ಮಾಡಿಡೋದು ಈ ತರ ಏನಾದ್ರೂ ವ್ಯವಸ್ಥೆ ಮಾಡಿದ್ರ? ಸ್ವಲ್ಪ ಮಟ್ಟಿಗೆ ಮಾಡಿದೀನಿ. ಪೂರ ನೀರು ನಿಲ್ಸ್ಲಿಕ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅದು ಏರಿಗಳು ಹಾಕೊಂಡು ಬಂಡ ಟೈಪ್ ಮಾಡಿದೀನಿ. ಒಂದು ಕೃಷಿ ಹೊಂಡಾನು ಇದೆ, ಅದರಲ್ಲಿ ನೀರ್ ಸ್ಟಾಕ್ ಮಾಡಿದೀನಿ. ಆತರ ಎಲ್ಲ ಮಾಡ್ಕೊಂಡಿದೀನಿ. ಗಿಡ ಮರನೂ ಇದೆ. ಗಿಡ ಮರ ಇರೋದ್ರಿಂದ ಅಂತರ್ಜಲನು ಹೆಚ್ಚಾಗಿದೆ ನಮ್ದು. ಮೊದ್ಲೆಲ್ಲ ನಮ್ ಬೋರ್ವೆಲ್ ಎಲ್ಲ ಒಣಗೋಗಿತ್ತು, ಇವ 2 ವರ್ಷದಿಂದ ನಮ್ದು ಒಂದ್ ಡ್ರಾಪ್ಸ್ ನೀರ್ ಕಮ್ಮಿ ಆಗಿಲ್ಲ. ಯಾಕಂದ್ರೆ ಈ ಸೀತಾಫಲ ಗಿಡ ಅರಣ್ಯ ಗಿಡಗಳಲ್ಲಿ ಹಾಕಿರೋದ್ರಿಂದ ಇವು ಎಲ್ಲ ಸೂಕ್ಷ್ಮಾಣುಜೀವಿ ವೃದ್ಧಿ ಆಗಿರೋದ್ರಿಂದ ಪ್ರತ್ಯಕ್ಷವಾಗಿ ನಮಗೆ ಗೊತ್ತಾಗ್ತಿದೆ ಅನುಭವ. ಯಾಕಂದ್ರೆ ಇದರಿಂದಾನೇ ನಮ್ದು ಅಂತರ್ಜಲ ಹೆಚ್ಚಾಗಿರೋದ್ರು ಅಂತ. ಅಂತರ್ಜಲ ನಮ್ದು 2 ವರ್ಷದಿಂದ ಕಮ್ಮಿ ಆಗಿಲ್ಲ. ಯಾಕಂದ್ರೆ ಗಿಡ ಮರ ಹೆಚ್ಚಿಗೆ ಈಗ ನದಿಗಳು ಎಲ್ಲ ಜೀವಂತವಾಗಿ ಯಾಕಿರೋದು, ಈಗ ವೆಸ್ಟರ್ನ್ ಘಾಟ್ ನಲ್ಲಿ ಗಿಡ ಮರ ಬಳ್ಳಿ ಎಲ್ಲ ಸೋರ್ಸ್ ಗಳು ಮಳೆ ಬಿದ್ದಂತ ಗುಡ್ಡದ ಒಳಗಡೆ ಎಲ್ಲ ಸೋರ್ಸ್ ಹೋಗಿ ಜೀವಂತವಾಗಿ ನದಿ ಹರಿತದ ಅಂದ್ರೆ ಮರ ಗಿಡ ಇರೋದ್ರಿಂದಾನೆ. ಹಾಗಾಗಿ ಗಿಡ ಮರ ಬಳ್ಳಿ ಎಷ್ಟು ಇರ್ತದೋ ಅಷ್ಟು ಅಂತರ್ಜಲ ಹೆಚ್ಚಿಗೆ ಕೆಳಗಡೆ ಹಿಂಗ್ ಹೋಗುತ್ತೆ. ಹಿಂಗ್ ಹೋದಾಗ ಬೋರ್ವೆಲ್ ಅಂತರ್ಜಲ ಆಟೋಮೆಟಿಕ್ ಆಗಿ ಮೇಲ್ ಬಂದೇ ಬರುತ್ತೆ. ಅದೇ ಉದಾಹರಣೆ ಅಂತ ಹೇಳ್ಬೋದು ಸರ್. ಈಗ ಇವತ್ತು ನಾವು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತಿದ್ದೇವೆ, ಇಂಥ ಸಂದರ್ಭದಲ್ಲಿ ನಮ್ಮ ರೈತರು ಯಾವ ರೀತಿಯ ಕೃಷಿ ಮಾಡ್ಬೇಕಂತ ನೀವು ಇಷ್ಟಪಡ್ತೀರ? ಕೃಷಿ ಈಗ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ನಂತರನೇ ಮಾಡ್ಬೇಕಂತ ಏನಿಲ್ಲ, ಅವರವರ ಅಭಿರುಚಿಗೆ ಬಿಟ್ಟಿದ್ದು. ಏನಪ್ಪಾ ಅಂದ್ರೆ ಈಗ ಸಮಗ್ರ ಕೃಷಿ ಸ್ವಲ್ಪ ಮಟ್ಟಿಗೆ ಅಳವಡಿಸ್ಕೊಳೋದು ಒಳ್ಳೇದು. ಯಾಕಂದ್ರೆ 5 ಎಕರೆ ಜಮೀನು ಇದ್ದವನು 1-2 ಎಕರೆ ಆದ್ರೂ ಈಗ ಕೆಲವೊಂದು ಹಣ್ಣಿನ ಗಿಡ ಆಗಿರ್ಬೋದು, ಬೇರೆ ಬೇರೆ ಗಿಡ ಮರ ಅರಣ್ಯ ಗಿಡಗಳು ಆಗಿರ್ಬೋದು. ಈಗ ಎಲ್ಲರಿಗೂ ಈಗ ಮನೆಗೆ ಅರಣ್ಯ ಗಿಡಗಳು ಬೇಕು, ತ್ಯಾಗದ ಮರ ಬೇಕು. ಒಂದಿಷ್ಟು ತ್ಯಾಗದ ಮರ ಬೇಕೊಂಡ್ರೆ ಅದು ಮುಂದೆ ಅವರಿಗೆ ಮರ ಮುಟ್ಟಿ ಬರುತ್ತೆ. ಈ ತರ ಎಲ್ಲ ಮಾಡ್ಕೊಂಡ್ರೆ ಅವ್ರಿಗೆ ಮುಂದೆ ಉಪಯೋಗ ಆಗುತ್ತೆ. ಆತರ ಮಾಡ್ಕೊಳೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಒಳ್ಳೇದು ನಿಂಗನಾಕಿಯವರೇ, ಸಾಕಷ್ಟು ಮಾಹಿತಿಯನ್ನ ತಾವು ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ನನಗೆ ಇಂತ ಅವಕಾಶ ಕೊಟ್ಟಿದ್ದಕ್ಕೆ ಆಕಾಶವಾಣಿಯವರಿಗೂ ನನ್ನ ಒಂದು ಅಭಿನಂದನೆಗಳು, ನಮಸ್ತೆ. ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಳವುದರ ಲಂಬಾಣಿಹಟ್ಟಿಯ ಪ್ರಗತಿಪರ ಕೃಷಿಕರಾದ ಟಿ ನಿಂಗಾ ನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿಸಿದ್ದಣ್ಣ. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇಂದಿನ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 5,300 ರೂಪಾಯಿ, ಗರಿಷ್ಠ 6,496 ರೂಪಾಯಿ. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 989 ರೂಪಾಯಿ ಆದರೆ ಗರಿಷ್ಠ 2,155 ರೂಪಾಯಿ. ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 2,251 ರೂಪಾಯಿ, ಗರಿಷ್ಠ 2,701 ರೂಪಾಯಿ. ಚಿತ್ರದುರ್ಗ ಮಾರುಕಟ್ಟೆ ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 5,126 ರೂಪಾಯಿ. ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ 4,569 ರೂಪಾಯಿ, ಗರಿಷ್ಠ 7,888 ರೂಪಾಯಿ. ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ 7,175 ರೂಪಾಯಿ, ಗರಿಷ್ಠ 7,201 ರೂಪಾಯಿ. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 2,079 ರೂಪಾಯಿ, ಗರಿಷ್ಠ 2,216 ರೂಪಾಯಿ. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 51,899 ರೂಪಾಯಿ, ಗರಿಷ್ಠ 54,100 ರೂಪಾಯಿ. ಚಳ್ಳಕೆರೆ ನೆಲಗಡಲೆ ಕ್ವಿಂಟಾಲ್ಗೆ 4,089 ರೂಪಾಯಿ, ಕನಿಷ್ಠ ಗರಿಷ್ಠ 8,139 ರೂಪಾಯಿ. ಸೂರ್ಯಕಾಂತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,588 ರೂಪಾಯಿ. ಸೇಬು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 8,000, ಗರಿಷ್ಠ 9,000 ರೂಪಾಯಿ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 4,232 ರೂಪಾಯಿ, ಗರಿಷ್ಠ 5,832 ರೂಪಾಯಿ. ಕರ್ಬೂಜ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 300, ಗರಿಷ್ಠ 4,000 ರೂಪಾಯಿ. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000, ಗರಿಷ್ಠ 2,000 ರೂಪಾಯಿ. ಮಾವಿನ ಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ರಾಗಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2,536 ರೂಪಾಯಿ. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 2,324 ರೂಪಾಯಿ, ಗರಿಷ್ಠ 2,566 ರೂಪಾಯಿ. ಜೋಳ ಕ್ವಿಂಟಾಲ್ಗೆ ಕನಿಷ್ಠ 2,329 ರೂಪಾಯಿ, ಗರಿಷ್ಠ 3,111 ರೂಪಾಯಿ. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 666 ರೂಪಾಯಿ ಆದರೆ ಗರಿಷ್ಠ 2,190 ರೂಪಾಯಿ. ನವಣೆ ಕ್ವಿಂಟಾಲ್ಗೆ ಕನಿಷ್ಠ 3,270 ರೂಪಾಯಿ, ಗರಿಷ್ಠ 4,269 ರೂಪಾಯಿ. ಇದುವರೆಗೂ ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆಯಲ್ಲಿ ಕೊಟ್ಟೂರು, ಚಿತ್ರದುರ್ಗ, ಚನ್ನಗಿರಿ, ಚಳ್ಳಕೆರೆ, ದಾವಣಗೆರೆ ಹಾಗೂ ಬಳ್ಳಾರಿ ಮಾರುಕಟ್ಟೆಗಳ ಪೇಟೆ ಧಾರಣೆ ಕೇಳಿದಿರಿ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತ್ ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಈಗ ಹವಾಮಾನ ವರದಿ. ರಾಜ್ಯದ ಕರಾವಳಿ ಹಾಗೂ ಉತ್ತರ ಒಳನಾಡಿನ ಬಹುತೇಕ ಕಡೆಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಹಲವು ಕಡೆಗಳಲ್ಲಿ ಮಳೆಯಾಗಿದೆ. ಹೊನ್ನಾವರ 14 ಸೆಂಟಿಮೀಟರ್, ಮಂಕಿ 13 ಸೆಂಟಿಮೀಟರ್, ಕಾರ್ಕಳ, ಗೇರುಸೊಪ್ಪ, ಅಂಕೋಲಾ ತಲಾ 7 ಸೆಂಟಿಮೀಟರ್, ಉಡುಪಿ 6 ಸೆಂಟಿಮೀಟರ್, ಕುಮಟಾ, ಕ್ಯಾಸಲ್ ರಾಕ್, ಕಾರವಾರ, ಗೋಕರ್ಣ, ಬೇಲಿಕೇರಿ, ಪಣಂಬೂರು, ಮಂಗಳೂರು, ಕೋಟಾ ತಲಾ 5 ಸೆಂಟಿಮೀಟರ್, ಸಿದ್ದಾಪುರ 4 ಸೆಂಟಿಮೀಟರ್, ಶಿರಾಲಿ, ಮಂಗಳೂರು ವಿಮಾನ ನಿಲ್ದಾಣ, ಕೊಲ್ಲೂರು, ಕುಂದಾಪುರ, ದೇವದುರ್ಗ, ಲಿಂಗನಮಕ್ಕಿ, ಕೊಟ್ಟಿಗೆಹಾರ, ಚಂದೂರಾಯನಹಳ್ಳಿ, ಕೆವಿಕೆ ತಲಾ 3 ಸೆಂಟಿಮೀಟರ್, ಮಂಚಿಕೆರೆ, ಧರ್ಮಸ್ಥಳ, ಚಿತ್ತಾಪುರ, ಗುಂಜಿ, ಇಳಕಲ್, ಲೋಕಾಪುರ, ತಾಳಿಕೋಟೆ, ಗಬ್ಬೂರು, ಶಹಪುರ, ಕಲಘಟಕಿ, ಹುಣಸೂರು, ಕಂಪ್ಲಿ, ಕೂಡ್ಲಿಗಿ, ಹಡಗಲಿ, ಹಗರಿಬೊಮ್ಮನಹಳ್ಳಿ, ಶೃಂಗೇರಿ, ಕೊಪ್ಪ, ಮಾಗಡಿ, ತಾಳಗುಪ್ಪ ತಲಾ 2 ಸೆಂಟಿಮೀಟರ್, ಮಾಣಿ, ಸುಬ್ರಹ್ಮಣ್ಯ, ಪುತ್ತೂರು, ಬೆಳ್ತಂಗಡಿ, ಯಲ್ಲಾಪುರ, ಬನವಾಸಿ, ಕಿರವತ್ತಿ, ರೋಣ, ನರಗುಂದ, ಗಂಗಾವತಿ, ಮುನಿರಾಬಾದ್, ಹುಣಸಗಿ, ಕೆಂಭಾವಿ, ಮುದಗಲ್, ಧಾರವಾಡ, ಬಾಗಲಕೋಟೆ, ಪಿಟಿಒ ಬಾಗಲಕೋಟೆ, ಬೆಳಗಾವಿ ನಗರ, ಬೀದರ್, ಸಿಂಧಗಿ, ಜಯಪುರ, ಮೂಡಿಗೆರೆ, ಕೆವಿಕೆ, ಕಮ್ಮರಗಿ, ಬಾಳೆಹೊನ್ನೂರು, ವಿರಾಜಪೇಟೆ, ಭಾಗಮಂಡಲ, ಪರಶುರಾಂಪುರ, ಹೊನ್ನೂರು, ಹುಂಚದಕಟ್ಟೆ, ತ್ಯಾಗರ್ತಿ, ಆನವಟ್ಟಿ, ಕುರುಗೋಡು, ಸಿರುಗುಪ್ಪ, ಸಿರಾ, ಸಂತೆಬೆನ್ನೂರು, ಚಿಂತಾಮಣಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆಗಳಲ್ಲಿ ಹಾಗೂ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಭಾರೀ ಮಳೆ ಮುನ್ನೆಚ್ಚರಿಕೆ. ಮುಂದಿನ 48 ಗಂಟೆಗಳು ಕರಾವಳಿಯ ಉತ್ತರ ಕನ್ನಡ ಜಿಲ್ಲೆಯ ಒಂದೆರಡು ಕಡೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಹಾಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದಂತೆ ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಗುಡುಗು ಮಿಂಚಿನ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನ ಆಲಿಸೋಣ. ಮಾತಾಡುತ್ತಾ